ಚಟುವಟಿಕೆಗಳಾದ ಬ್ರೈಲ್, ಕಂಪ್ಯೂಟರ್, ಭರತನಾಟ್ಯ, ಕರ್ನಾಟಕ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಯೋಗ, ಕರಾಟೆ, ತಾಳ ವಾದ್ಯಗಳು, ಕರಕುಶಲ ಮುಂತಾದ ವಿಷಯಗಳನ್ನು ಅಂಧ ಮಕ್ಕಳಿಗೆ ಕಲಿಸುವುದರ ಮೂಲಕ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಂಸ್ಥೆಯು ಶ್ರಮಿಸುತ್ತಿದೆ. 2026-27 ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗಿದ್ದು 4ನೇ ವಯಸ್ಸಿನಿಂದ ಅಂಧ ಮಕ್ಕಳನ್ನು ಶಾಲೆಗೆ ದಾಖಲಿಸಿಕೊಳ್ಳಲು ದಾಖಲಾತಿ ಪ್ರಕ್ರಿಯೆ ಆರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿ ಸೇವಾ ಅಂಧ ಮಕ್ಕಳ ಶಾಲೆ, ಫಸ್ಟ್ ಮೇನ್, ಥರ್ಡ್ ಕ್ರಾಸ್, ವೆಂಕಟೇಶಪುರ, ಬೆಂಗಳೂರು. ದೂರವಾಣಿ ಸಂಖ್ಯೆ 2543-33-65, STD ಕೋಡ್ ಸಂಖ್ಯೆ 080. ಇಲ್ಲಿಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಎಲೆ ಮಾದರಿಯ ವಿಶ್ಲೇಷಣೆಯ ಮಹತ್ವ, ಈ ಕುರಿತು ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸವಿತಾ ಬಿ ಅವರಿಂದ ಮಾಹಿತಿಯನ್ನ ಕೇಳೋಣಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಸವಿತಾ ಬಿ ಅಂತ, ಹಿರಿಯ ವಿಜ್ಞಾನಿ ಆಗಿ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಒಣಬೇಸಾಯ ಯೋಜನೆ ಅಂತ ಹಿತ್ನಳ್ಳಿ ಫಾರ್ಮ್ ಏನು ಅಂತಿರೋ ನೀವು ಅಗ್ರಿಕಲ್ಚರ್ ಕಾಲೇಜ್ ಇದೇನೋ ಅಲ್ಲಿ ನಮ್ಮದು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಇಂದಿನ ವಿಶೇಷತೆ ಏನಂತಂದರೆ, ಈಗಾಗಲೇ ನೀವೆಲ್ಲ ದ್ರಾಕ್ಷಿ ಕಟಾವು ಮಾಡಿರ್ತೀರಿ, ದಾಳಿಂಬೆ ಕಟಾವು ಮಾಡಿರ್ತೀರಿ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಇತ್ತೀಚೆಗೆ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸ್ಪೆಷಲಿ ತೋಟಗಾರಿಕೆ ಬೆಳೆಗಳು ಬಂದಾಗ ಎಲೆ ಮಾದರಿ ವಿಶ್ಲೇಷಣೆ ಅಂತಂದು ಲಾಭಗಳು ಬಹಳ ಇದೆ. ಯಾಕೆ ಲಾಭಗಳು ಬಹಳ ಇದೆ ಅಂತಂದರೆ, ಕೃಷಿ ಬೆಳೆಗಳಕ್ಕಿಂತನೂ ತೋಟಗಾರಿಕೆಯಲ್ಲಿ ಎಲೆ ವಿಶ್ಲೇಷಣೆ ಮಾಡೋದು, ಎಲೆ ಮಾದರಿ ತೆಗೆದು ನೀವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವಶ್ಯಕತೆ ಇದೆ ಅದರಲ್ಲಿ, ಎಷ್ಟು ಪ್ರಮಾಣದ ಗೊಬ್ಬರ ಹಾಕಬೇಕು, ಎಷ್ಟು ಪೂರೈಕೆ ಮಾಡ್ಬೋದು, ನಿಮ್ಮದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಎಕರೆಗೆ 4 ಟನ್ನು 5 ಟನ್ನು ನಾನು ದ್ರಾಕ್ಷಿ ತೆಗಿಬೇಕು, ಈ ವರ್ಷ 5-6 ಟನ್ ತೆಗಿಬೇಕು ಅಂತಂದರೆ ಅದ್ರ ಪ್ರಕಾರನೇ ನೀವು ಪೋಷಕಾಂಶಗಳ ನಿರ್ವಹಣೆ. ಎಲ್ಲ ರೈತ ಬಾಂಧವರಿಗೆ ಏನಂತಂದರೆ, ಯಾವುದು ರೋಗ ಬರುತ್ತೋ, ಮುನ್ಸೂಚನೆ ಬರುತ್ತೋ, ಮಳೆಯದು ನೋಡಿಕೊಂಡು ನೀವು ಕಳೆನಾಶಕ, ಕೀಟನಾಶಕ ಮತ್ತು ಏನಾದರೂ ರೋಗದ ನಿರ್ವಹಣೆ ಮಾಡ್ತೀರಿ. ಆದರೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನೀವು ನೆಗ್ಲಿಜೆನ್ಸ್ ತೋರಿಸ್ತೀರ. ಅಂದರೆ ಅದರದ್ದು ಪೋಷಕಾಂಶಗಳು ನಾವು ತಿಪ್ಪೆ ಗೊಬ್ಬರ ಹಾಕಿದ್ದೀವಿ, DAP, ಯೂರಿಯಾ, SOP ಅದು ಹಾಕ್ತೀವಿ, ನಡೀತದೆ ಅಂತೀರಿ. ಬಟ್ ಲಘು ಪೋಷಕಾಂಶಗಳು ಬಹಳ ಮುಖ್ಯ ಅದರಲ್ಲಿ. ಅದಕ್ಕೋಸ್ಕರ ನಮ್ಮದು ಹೊಲದಲ್ಲಿ ಅಂದರೆ ದ್ರಾಕ್ಷಿ ತೋಟ ಆಗಲಿ ನಿಮ್ಮದು ಇದು ಆದ್ರೂ ಎಲೆ ಮಾದರಿ ಮುಖಾಂತರ ಪರೀಕ್ಷೆ ಮಾಡಿ ಪೋಷಕಾಂಶಗಳು ಎಷ್ಟು ಬೇಕೋ ಅಷ್ಟು ನೀವು ಪೂರೈಸಿ ಹೆಚ್ಚಿನ ಇಳುವರಿನೂ ತೆಗಿಬೋದು. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಪೋಷಕಾಂಶಗಳ ವಿಶ್ಲೇಷಣೆಗಾಗಿ, ಪೋಷಕಾಂಶಗಳ ನಿರ್ವಹಣೆಗೋಸ್ಕರ ಎಲೆ ಮಾದರಿ ಸಂಗ್ರಹಣೆ. ಈಗ ಎಲೆ ಮಾದರಿ ಸಂಗ್ರಹಣೆ ಅಂದರೆ ಏನಪ್ಪ ಅಂತಂದರೆ, ನೀವು ಆಗಾಗಲೇ ಮಣ್ಣು ಮಾದರಿ ಸಂಗ್ರಹಣೆ ಎಲ್ಲ ನೋಡಿರ್ತೀರಿ, ಕೇಳಿರ್ತೀರಿ. ಈಗ ಎಲೆ ಮಾದರಿ ಸಂಗ್ರಹಣೆ ಅಂತಂದರೆ, ತೋಟಗಾರಿಕೆ ಸಂಸ್ಥೆ ಬೆಂಗಳೂರಲ್ಲಿ ಏನು ಹೆಸರುಘಟ್ಟದಲ್ಲಿ ಬೆಂಗಳೂರದಲ್ಲಿ ಏನು ಸಂಸ್ಥೆ ಇದೆಯೋ ಅದು 10-15 ವರ್ಷ ಸಂಶೋಧನೆ ಮಾಡಿ ಯಾವುದು ಬೆಳೆಗೆ ಯಾವಾಗ ಎಲೆ ಮಾದರಿ ತೆಗೆಯಬೇಕು, ಎಷ್ಟು ಅಂದರೆ ಸೈಜ್ ಅಂತಂದರೆ ಈಗ 200 ಎಲೆ ತೆಗಿಬೇಕು, 50 ಎಲೆ ತೆಗಿಬೇಕು ಅಂತಂದು ವಿಶ್ಲೇಷಣವಾಗಿ ಒಂದೊಂದು ಬೆಳೆಯಲ್ಲಿ ಒಂದೊಂದು ಪ್ರಕಾರವಾಗಿ, ಅಂದರೆ ಈಗ ಮಣ್ಣಿಂದ ಏನು ಹೇಳ್ತೀವಿ ನಾವು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೆಳೆ ಕಟಾವು ನಂತರ 1 ಎಕರೆದಲ್ಲಿ 5-6 ಕಡೆ 15 cm ಆಳ ನೀವು ತೆಗೆದು ತೋಡಿ ಬೆಳೆ ಇರಲಾರ ಸಮಯದಲ್ಲಿ ತೆಗಿಬೇಕಂತೀವಿ. ಆದರೆ ಅದೇ ಥರ ಎಲೆ ಮಾದರಿದು ಏನು ವಿಶ್ಲೇಷಣೆ ಅಂತಂದರೆ, ಎಲೆ ಮಾದರಿ ಆ ಮಣ್ಣಿನ ಮಾದರಿ ಥರ ತೆಗೆಯೋಕ್ಕೆ ಅಂದರೆ ಕಾಮನ್ ಆಗಿ ತೆಗೆಯೋಕ್ಕೆ ಬರೋಂಗಿಲ್ಲ. ಹಾಗಾಗಿ ಎಲೆ ಮಾದರಿ ವಿಶ್ಲೇಷಣೆ ಒಂದೊಂದು ಬೆಳೆಗೂ ವಿಶೇಷವಿದೆ. ಒಂದು ಬೆಳೆಯಲ್ಲಿ ಒಂದು ಎಲೆ ತಗೊಂಡ ಥರನೇ ಹಿಂದೂ ಪ್ರಕಾರವಾಗಿ ವೈಜ್ಞಾನಿಕವಾಗಿ ಇನ್ನೊಂದು ಬೆಳೆಯಲ್ಲಿ ನಿಮ್ಮದು ನಿಂಬೆ ಆಗಲಿ, ದಾಳಿಂಬೆ ಆಗಲಿ, ದ್ರಾಕ್ಷಿ ಆಗಲಿ, ಮಾವು ಆಗಲಿ, ಚೀಕು ಆಗಲಿ ಬೇರೆ ಬೇರೆ ಇದೆ. ಹಾಗಾಗಿ ಒಂದೊಂದು ಬೆಳೆ ವಿಷಯದ ಬಗ್ಗೆನೂ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಎಲೆ ಮಾದರಿ ವಿಶ್ಲೇಷಣೆ ಮಾಡುವುದು ಬೆಳೆಗಳಲ್ಲಿ ಪೋಷಕಾಂಶಗಳ ಉಸ್ತುವರಿ, ಅಂದರೆ ಪೋಷಕಾಂಶಗಳು ಎಷ್ಟಿದೆ ಅದರ ಪ್ರಮಾಣ ನಿಮಗೆ ಸಹಾಯವಾಗುತ್ತೆ, ಅಂದರೆ ಎಷ್ಟಿದೆ ಪ್ರಮಾಣ, ಎಷ್ಟು ನಾನು ಹಾಕಬೇಕು ಹೊಲಕ್ಕೆ. ಇನ್ನೊಂದು ಮುಖ್ಯವಾಗಿದ್ದು ಇದರ ವಿಶೇಷತೆ ಏನಂದರೆ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಹಿಡಿಯಲು ಸಹಾಯವಾಗುತ್ತದೆ. ಈಗ ಬೆಳೆಗಳಲ್ಲಿ ನಿಮ್ಮದು ಕಬ್ಬಿಣನೂ ಕೊರತೆ ಇರುತ್ತೆ, ಮೆಗ್ನೀಷಿಯಂ ಕೊರತೆಯೇ ಇರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ರೈತರದ್ದು ಇದರಲ್ಲಿ. ವೈಜ್ಞಾನಿಕವಾಗಿ ನಾವು ಹೇಳಬೇಕಂತಂದರೆ ಯಾವ್ದು ಮೆಗ್ನೀಷಿಯಮು ಇಲ್ಲ ಲಘು ಪೋಷಕಾಂಶಗಳು, ಜಿಂಕ್ ಇದೇನೋ, ಐರನ್ ಕಬ್ಬಿಣ ಇದೇನೋ ಅಂತ ಅಷ್ಟು ನಿಖರವಾಗಿ ನಮಗೆ ಹೇಳೋಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರ ಯಾವುದು ಕೊರತೆ ಇದೆ ಅದು ಕೂಡ ಕಂಡುಹಿಡಿಯಲು ನಮಗೆ ಸಹಾಯವಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೀವಿ, ಅದಕ್ಕೇನಾಗುತ್ತೆ ಆಮ್ಲಜನಕ, ಸೂರ್ಯನ ಬೆಳಕು, ಇಂಗಾಲ ಡೈಆಕ್ಸೈಡು ಮತ್ತು ಸಕ್ಕರೆ ಅಂಶ ಪದಾರ್ಥ ಮತ್ತು ನೀರು ಮತ್ತು ಗಾಳಿ ಮುಖಾಂತರ ದ್ಯುತಿ ಸಂಶ್ಲೇಷಣೆ ಎಲ್ಲನೂ ನಡೆಯುತ್ತೆ. ಅದಕ್ಕೋಸ್ಕರ ಪೋಷಕಾಂಶಗಳು ನಾವು ಎಷ್ಟು ಹಾಕ್ತೀವೋ ಮಣ್ಣಿಗೆ ಅದರಲ್ಲಿ ಕರಗಿ ಬೆಳೆ ತಗೊಂಡು ನಿಮಗೆ ಇಳುವರಿ ಕೊಡುತ್ತೆ. ಇದು ದ್ಯುತಿ ಸಂಶ್ಲೇಷಣೆ ಕರೆಕ್ಕೂ ಎಲೆ ಮುಖ್ಯವಾಗಿದ್ದು, ಅದಕ್ಕೋಸ್ಕರ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಎಲೆ ಮಾದರಿ ಪ್ರಾಮುಖ್ಯತೆ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಯಾಕಪ್ಪ ವಿಶೇಷತೆ ಕೃಷಿ ಬೆಳೆಗಳಕ್ಕಿಂತನೂ ಅಂತಂದರೆ, ಕೃಷಿಗಾದರೆ ಏನಾಗುತ್ತೆ, ನಾವು ವರ್ಷ ವರ್ಷ ಗೊಬ್ಬರ ಕೊಟ್ಕೋತಾ ಹೋಗ್ತೀವಿ. ಹಾಗಾಗಿ ಅದು ಒಂದೇ ವರ್ಷ ಇಲ್ಲ, 6 ತಿಂಗಳಿಂದ 8 ತಿಂಗಳು 3 ತಿಂಗಳು ಹೀಗೆ ಬೆಳೆಗಳಿರ್ತವೆ. ತೋಟಗಾರಿಕೆದೇನಾಗುತ್ತೆ, ಇದು ಪೆರಿನಿಯಲ್ ಕ್ರಾಪ್ ಅಂತೀವಿ ನಾವು ವೈಜ್ಞಾನಿಕವಾಗಿ, ಅಂದರೆ ಬಹುವಾರ್ಷಿಕ ಬೆಳೆಯಾಗಿದೆ. ಇದು ಬಹುವಾರ್ಷಿಕ ಬೆಳೆ ಆಗೋದ್ರಿಂದ ವರ್ಷನೂ ನಾವು ಇಳುವರಿ ತೆಗಿತೀವಿ, ಬೆಳೆ ಮಾತ್ರ ಅಲ್ಲೇ ಇರುತ್ತೆ. ಹಾಗಾಗಿ ವರ್ಷ ನಮಗೆ ಅದಕ್ಕೆ ಪೋಷಕಾಂಶಗಳು ನಿರ್ವಹಣೆ ಅದಕ್ಕೆ ಹಾಕೋತಾ ಹೋಗಬೇಕು, ವರ್ಷ ವರ್ಷ ಹಾಕೋತಾ ಹೋಗಬೇಕು. ಅದಕ್ಕೆ ಎಲೆ ವಿಶ್ಲೇಷಣೆ ಮಾಡುವುದು ಪ್ರಾಮುಖ್ಯತೆ. ಈಗ ನೀವು ಮಣ್ಣಿಗೆ ಗೊಬ್ಬರ ಹಾಕಿ ಆ ಗೊಬ್ಬರದಿಂದ ನೀರಲ್ಲಿ ಕರಗಿ ಬೇರಿನ ಮುಖಾಂತರ ಎಲೆಗಳಿಗೆ ಹೋಗಿ ಎಷ್ಟು ಅಂದರೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ, ಒಂದು 2-3 ದಿನ ರಿಕವರಿ ಆಗೋಕ್ಕೆ. ಈಗೇನಾದರೂ ಕಬ್ಬಿಣಾಂಶ ಕೊರತೆ ಬಂದರೆ ಎಲೆಗಳಲ್ಲಿ ನೀವು ಮಣ್ಣಿಗೆ ಹಾಕಿದ್ರೆ ಅದನ್ನು ಮಣ್ಣಿಗೆ ಬೆರೆಸಿ ಮತ್ತು ನೀರಿನಲ್ಲಿ ಬೆರೆತು ಎಲೆಗಳ ಮುಖಾಂತರ ರಿಕವರಿ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಅದೇ ನೀವು ಎಲೆಗಳ ಮೇಲೆ ಸಿಂಪರಣೆ ಮಾಡೋಕ್ಕೆ ಏನಾದರೂ ಗೊಬ್ಬರಗಳಿಗೆ ಕಬ್ಬಿಣಾಂಶ ಕಡಿಮೆ ಇದೆ ಅಂತಂದರೆ ಕಬ್ಬಿಣದ ನೀವು ಫೆರಸ್ ಸಲ್ಫೇಟ್ ಅಂತ ಗೊಬ್ಬರ ಸಿಗುತ್ತೆ, ರಾಸಾಯನಿಕ ಗೊಬ್ಬರ ಸಿಗುತ್ತೆ, ಅದೇನಾದರೂ ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಇದು ಒಂಥರ ಏನಂದರೆ ನಿಮಗೆ ಗ್ಲೂಕೋಸ್ ಕೊಟ್ಟಂಗೆ, ಪೇಷಂಟಿಗೆ ಒಂಥರ ಗ್ಲೂಕೋಸ್ ಕೊಟ್ಟಂಗೆ. ಬೇಗ ಎಲೆ ಮಾದರಿ ತೆಗೆದುಕೊಂಡು ನೀವು ವಿಶ್ಲೇಷಣೆ ಮೇಲೆ ಪೋಷಕಾಂಶಗಳ ನಿರ್ವಹಣೆ, ಯಾವುದು ಕೊರತೆ ಇರುತ್ತೆ ಅದರದ್ದು ನಿರ್ವಹಣೆ ಮಾಡೋದು ಪ್ರಾಮುಖ್ಯತೆ ಇದೆ ಇದರಲ್ಲಿ. ಈಗ ಹಣ್ಣಿನ ಮಾದರಿಯಲ್ಲಿ ಹೇಗೆ ಪೋಷಕಾಂಶಗಳಪ್ಪ ಮಣ್ಣಿನ ಪರೀಕ್ಷೆಗಿಂತನೂ ಎಲೆ ವಿಶ್ಲೇಷಣೆ ಹೇಗೆ ಅಂತಂದರೆ, ಆಗಾಗಲೇ ಹಣ್ಣಿನ ಬೆಳೆಗಳಲ್ಲಿ ಅತ್ಯಂತ ಉಪಯುಕ್ತವಾದ ಏಕೈಕ ಮಣ್ಣಿನ ಪರೀಕ್ಷೆ ಅಂದರೆ ಮಣ್ಣಿನ pH ಮತ್ತು ರಸಸಾರ ತಿಳ್ಕೊಳ್ಳಿ, ಅದರ ಮೇಲೇ ಎಲ್ಲ ಪೋಷಕಾಂಶಗಳು ನಿರ್ಧಾರ ಆಗಿರುತ್ತೆ ಇದು ಮಣ್ಣಿನಲ್ಲಿ. ಅದೇ ಥರ ಎಲೆಗಳಲ್ಲಿ ಕೂಡ ನೀವು ಎಲ್ಲ ಪೋಷಕಾಂಶಗಳು ಅಂದರೆ ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟ್ಯಾಶ್ ಎಷ್ಟಿದೆ, ಲಘು ಪೋಷಕಾಂಶಗಳು ಎಷ್ಟಿದೆ ಅಂತ ತಿಳಿದುಕೊಂಡು ನೀವು ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೋದು. ಎಲೆಗಳು ಯಾವ ಥರ ನೀವು ಅಂದರೆ ಮಾದರಿ ತೆಗೆಯಬಹುದು, ಎಲೆಗಳಲ್ಲಿ ಏನು ವಿಶ್ಲೇಷಣೆ ಮಾಡ್ಬೋದು ಅಂತಂದರೆ ಎಲ್ಲ ಸಸ್ಯ ಪೋಷಕಾಂಶಗಳು ನಿರ್ಧಾರ ಮಾಡುತ್ತೆ. ಅಂದರೆ ನಮಗೆ ಈಗ 17 ಪೋಷಕಾಂಶಗಳು ನಮಗೆ ಬೆಳೆ ಬೆಳೆಯಲು ಅಂತ ಏನು ಹೇಳ್ತೀವೋ ಅದನ್ನು ನಿರ್ಧಾರ ಮಾಡೋಕ್ಕೆ, ಎಷ್ಟು ಪೋಷಕಾಂಶಗಳು ಮಣ್ಣಿನಲ್ಲಿದೆ, ಎಷ್ಟು ಪೋಷಕಾಂಶಗಳು ಎಲೆಯಲ್ಲಿದೆ, ಎಷ್ಟು ಪೋಷಕಾಂಶಗಳು ಬೆಳೆಗೆ ಬೇಕು ಅಂದರೆ ಯಾವುದು ದ್ರಾಕ್ಷಿಗೆ ಎಷ್ಟು ಬೇಕು, ಲಘು ಪೋಷಕಾಂಶಗಳು ಹೆಚ್ಚು ಕಡಿಮೆ ಇರುತ್ತೆ ಹಾಗೆ ಅದು ಒಂದು. ಇನ್ನೊಂದು ಯಾವುದಾದ್ರೂ ಹೆವಿ ಮೆಟಲ್ ಏನಾದರೂ ಉಳುವಿಕೆಗಳು, ಈಗಾಗಲೇ ಕಾರ್ಖಾನೆಗಳಲ್ಲಿ ಏನಾದರೂ ನಿಮ್ಮದು ಎಲೆಗಳ ಮೇಲೆ ಬಿದ್ದಿರುತ್ತೆ ಅದರದ್ದು ಎಷ್ಟಿದೆ ಉಳುಮೆ ಇದೆ. ಈಗ ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ಏನಾದರೂ ಹೊರದೇಶಕ್ಕೆ ಕಳಿಸ್ಬೇಕಂದ್ರೆ ದ್ರಾಕ್ಷಿ ದಾಳಿಂಬೆ ನಿಂಬೆ ಕಳಿಸ್ಬೇಕಿತ್ತಂದರೆ ಅದರಲ್ಲಿ ರೆಸಿಡ್ಯೂ ನೋಡ್ತಾರೆ, ಉಳುವಿಕೆ ಅಂತೀವಿ, ಹೆವಿ ಮೆಟಲ್ದು ಎಷ್ಟಿದೆ ಉಳುವಿಕೆ ಅಂತ ತಿಳ್ಕೊಳ್ಳೋದು ಕೂಡ ನೀವು ರೆಸಿಡ್ಯೂ ಸ್ಯಾಂಪಲ್ನು ಮಾಡ್ಬೋದು. ಮತ್ತು ಮಾನವನ ನಮ್ಮ ಮೇಲೆ ನಾವು ಅದನ್ನು ಹಣ್ಣು ತಿಂದಾದಮೇಲೆ ನಮ್ಮ ಮೇಲೆ ಏನೇನು ಪರಿಣಾಮ ಬೀಳುತ್ತದೆ ಇದು ಎಲ್ಲನೂ ನೀವು ಇದರಿಂದ ಎಲೆ ಮಾದರಿ ತೆಗೆದುಕೊಂಡು ಮಾಡ್ಬೋದು. ಈಗ ಎಲೆ ವಿಶ್ಲೇಷಣೆ ಏಕೆ ಬೇಕಪ್ಪ ಅಂತಂದರೆ, ಒಂದು ಈಗಾಗಲೇ ಹೇಳಿದೆ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಗುರುತಿಸಲು, ನಮಗೆ ಹೊಲದಲ್ಲಿ ತೋಟದಲ್ಲಿ ಹೋದ ತಕ್ಷಣವೇ ಯಾವುದು ಪೋಷಕಾಂಶಗಳಿಂದ ಯಾವುದು ಕೊರತೆ ಇದೆ ಅಂತ ನಿರ್ಧಾರ ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಪ್ರಯೋಗಾಲಯಕ್ಕೆ ತಂದುಬಿಟ್ಟು ಅದರದ್ದು ಇದು ಮಾಡ್ಬೋದು. ಮತ್ತು ಹಿಡನ್ ಪೋಷಕಾಂಶಗಳ ಕೊರತೆ, ಹಿಡನ್ ಅಂತಂದರೆ ಕಬ್ಬಿಣನೂ ಇರುತ್ತೆ, ಜಿಂಕುನೂ ಇರುತ್ತೆ, ನೈಟ್ರೋಜನೂ ಇರುತ್ತೆ, ನಿಮಗೆ ಅದರಲ್ಲಿ ಗೊತ್ತಾಗೋದಿಲ್ಲ ಅಂದರೆ ಕಾಂಪ್ಲೆಕ್ಸ್ ಫಾರ್ಮಲ್ಲಿರುತ್ತೆ, ರೋಗದಿಂದನೂ ಬರ್ಬೋದು, ಪೋಷಕಾಂಶದಿಂದನೂ ಬರ್ಬೋದು, ಕೀಟದಿಂದನೂ ಬರ್ಬೋದು, ಅದರಲ್ಲಿ ಯಾವುದು ಪೋಷಕಾಂಶಗಳ ಕೊರತೆ ಇದೇನಿಲ್ಲ ಅಂತ ಕಂಡುಹಿಡಿದು ಅದು ಕೂಡ. ಮತ್ತು ಯಾವುದಾದ್ರೂ ಈಗ ಫಲವತ್ತತೆ ಯೋಜನೆಗಳು ನೀವು ಉಪಯೋಗಿಸಬೇಕಿತ್ತಂದರೆ, ಈಗ ಅದ್ರದ್ದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಪೋಷಕಾಂಶಗಳು ಕೊರತೆಯಿಂದ ಎಂಬುದು ನಿರ್ಧಾರ ಮಾಡೋಕ್ಕೆ, ಬೆಳೆ ಇಳುವರಿ ಜಾಸ್ತಿ ತೆಗೆಯೋಕ್ಕೆ ಹೆಚ್ಚಿನ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ. ಈಗ ಉದಾಹರಣೆ ಹೇಳಬೇಕಂತಂದರೆ ಸತು ಅಂತ ಏನು ಹೇಳ್ತೀವಿ, ಜಿಂಕ್ ಅಂತ ಹೇಳ್ತೀವಿ, ಅದರದ್ದು ಪ್ರಥಮ ಲಕ್ಷಣಗಳೇನಂತಂದರೆ ಬೆಳೆಗಳ ಕುಂಠಿತವಾಗಿರುತ್ತೆ. ಎಲೆಗಳು ಕುಡಿಗೋಲಿನ ಆಕಾರದಲ್ಲಿ ಹೊಂದಿ ಚಿಕ್ಕದಾಗಿರುತ್ತೆ. ಅದು ಬಂದಾಗ ನೀವೇನಂತೀವಿ, ನಿಂಬೆಯಲ್ಲಿ ಸ್ಪೆಷಲಿ ನಿಂಬೆಯಲ್ಲಿ ಈ ಥರ ಬಂದಾಗ ನೀವು ಸತುವಿನ ಸಲ್ಫೇಟ್ ಹೊಡೀರಿ ಅಂತ ಹೇಳ್ತೀವಿ ನಾವು. 2-3 ಗ್ರಾಮ್ ಅಂದರೆ 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ 2-3 ಸಿಂಪಡಣೆ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತಂತಂದರೆ ನಿಮಗೆ ಸ್ವಲ್ಪ ಅಂದರೆ ಸತುವಿನ ಕೊರತೆಯನ್ನು ನೀಗಿಸ್ಬೋದು. ಅದೇ ಥರ ಬೋರಾನ್ ಕೊರತೆ ದ್ರಾಕ್ಷಿಯಲ್ಲಿ ಕಂಡು ಬಂದಾಗ ಅದು ಕೂಡ ನಿಮ್ಮದು ಹಣ್ಣು ಸೀಳುತ್ತದೆ, ಅಂದರೆ ಹಣ್ಣು ಏನಂತ ಒಡಿತದಂತಿರಲ್ಲ, ಹಣ್ಣು ದಾಳಿಂಬೆ ಹಣ್ಣು ಒಡಿತದೆ, ಅದರಿಂದನೂ ಬೋರಾನ್ ನಿರ್ವಹಣೆ ಮಾಡ್ಬೋದು. ಮತ್ತು ಪೊಟ್ಯಾಷ್, ದ್ರಾಕ್ಷಿಯಲ್ಲಿ ಕೊನೆ ಎಲೆಗಳು ತುದಿಯಲ್ಲಿ ಸುಟ್ಟಂತಾಗಿರುತ್ತೆ, ಅದು ಕೂಡ ನೀವು ಪೊಟ್ಯಾಷ್ ಕೊರತೆಯಿಂದ ಅಂತ ಕಂಡುಹಿಡಿದು ಅದರದ್ದು ಸಿಂಪಡಣೆ ಮಾಡೋದ್ರಿಂದ ನೀವು ಕೊರತೆ ನಿರ್ವಹಣೆ ಮಾಡ್ಬೋದು. ದ್ರಾಕ್ಷಿಯಲ್ಲಿ ಇನ್ನೊಂದು ಏನಂತಂದರೆ ಹೆನ್ ಆ್ಯಂಡ್ ಚಿಕನ್ ಡಿಸೀಸ್ ಆಫ್ ಗ್ರೇಪ್ಸಿ ಅಂತೀವಿ, ಅದು ಏನಂತಂದರೆ ಒಂದು ಕಾಳು ದಪ್ಪ ಇರುತ್ತೆ, ಇನ್ನೊಂದು ಕಾಳು ಚಿಕ್ಕದಿರುತ್ತೆ, ಹಾಗಾಗಿ ಅದರದ್ದು ನಿರ್ವಹಣೆ ಕೂಡ ನೀವು ಬೋರ್ಯಾಕ್ಸ್ ಸಿಂಪಡಣೆಯಿಂದನೂ ಮಾಡ್ಬೋದು. 2-5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿಬಿಟ್ಟು ನೀವು ಬೋರಾನ್ ಸಿಂಪಡಣೆ ದ್ರಾಕ್ಷಿಯಲ್ಲಿ ತೊಗೊಂಡ್ರೆ ಕಡಿಮೆ ಆಗ್ಬೋದು. ಅದೇ ಥರ ಬೇರೆ ಬೇರೆ ಬೆಳೆಗಳಲ್ಲಿ ಇರುತ್ತೆ. ಈಗ ಮಾದರಿಯನ್ನು ಸಂಗ್ರಹಿಸಬೇಕಾದಾಗ, ಎಲೆ ಮಾದರಿ ಸಂಗ್ರಹಿಸಬೇಕಾದಾಗ ಏನೇನು ನೆನ್ಪಿಟ್ಕೋಬೇಕಪ್ಪ ಅಂತಂದರೆ, ಕೊರತೆ ಲಕ್ಷಣಗಳು ಅಂದರೆ ಕಂಡು ಬಂದಾಗ ನೀವು ಅದನ್ನು ನೀವು ನೋಡ್ಬೇಕು ಚೆನ್ನಾಗಿ, ಅಂದರೆ ಯಾವುದು ಬೆಳೆಯದಲ್ಲಿ ಇದೆ ಅದು ಆ ಥರದ್ದು, ಆಮೇಲೆ ಎಲ್ಲಿ ನೆರಳು ಬೀಳುತ್ತೋ ಅಲ್ಲಿ ಎಲೆಗಳು ಮಾದರಿ ಅಂದರೆ ಅಷ್ಟೊಂದು ಚೆನ್ನಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ ಆ ಥರದಲ್ಲಿ. ಮತ್ತು ಅಂತಂದರೆ ಈಗ ಒಂದೊಂದು ಬೆಳೆಯಲ್ಲಿ ಒಂದೊಂದು ಪ್ರಕಾರವಾಗಿ ತೆಗೆಯಬೇಕಿರುತ್ತೆ ಇದು ಎಲೆ ಮಾದರಿ. ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಬೇರೆ ಥರ ಇದೆ, ಹಾಗಾಗಿ ಒಂದೊಂದು ಬೆಳೆನೂ ನಾನು ವಿಶ್ಲೇಷಣೆ ಹೇಳ್ಕೊತಾ ಹೋಗ್ತೀನಿ. ಈಗ ಪ್ರಥಮವಾಗಿ ಇಂಡಿ, ಸಿಂದಗಿ ಆಗಲಿ, ಬಿಜಾಪುರ ಆಗಲಿ, ನಿಂಬೆ ಬೆಳೆ ನಮ್ಮದು ಪ್ರಾಮುಖ್ಯತೆ ಇದೆ. ನಿಂಬೆಗೆ ಈಗಾಗಲೇ ಕಾಗಜಿ ನಿಂಬೆಗೆ ಭೌಗೋಳಿಕ ಮಾನ್ಯತೆಯೂ ಪಡೆದಿದೆ, ಅದು ಅಂದರೆ GI ಟ್ಯಾಗ್ನೂ ಕೂಡ ಕಾಗಜಿ ನಿಂಬೆಗೆ ಬಂದಿದೆ, ಅದು ನಮ್ಮದು ಹೆಮ್ಮೆಯ ವಿಷಯ. ಈಗ ನಿಂಬೆಯಲ್ಲಿ ಯಾವಾಗ ಎಲೆ ವಿಶ್ಲೇಷಣೆ ಮಾಡಬೇಕು, ಯಾವಾಗ ಪರೀಕ್ಷೆ ಪ್ರಯೋಗಾಲಯಕ್ಕೆ ತೊಗೊಂಡು ಬರಬೇಕಂತಂದರೆ, ಜೂನ್ ತಿಂಗಳಲ್ಲಿ ಹೊಸ ಚಿಗುರು ಏನು ಬರುತ್ತೋ, ಹೊಸ ಚಿಗುರು ಅದರಲ್ಲಿ ನಿಂಬೆಯಲ್ಲಿ ಒಂದನೇ ಜೊತೆ ಅಂದರೆ 2 ಎಲೆನೂ ಕೂಡಿರುತ್ತೆ. ಅಂದರೆ ನೀವು ನೋಡಿರ್ಬೋದು ನಿಂಬೆ ಎಲೆಗಳು 2 ಎಲೆಗಳು ಕೂಡಿರುತ್ತೆ, ಹಾಗಾಗಿ 1ನೇ ಜೊತೆ ಎಲೆಗಳು 3-5 ತಿಂಗಳ ಹಳೆ ಟೊಂಗೆ, ಅಂದರೆ ನಿಮ್ದು ಏನು ಹಳೆ ಟೊಂಗೆ ಇರುತ್ತೋ ಒಂದು 3-5 ತಿಂಗಳು ನಿಮ್ಗೆ ಜೂನ್ ತಿಂಗಳಲ್ಲಿ ಇದು ತಗೋಬೇಕು. ಜೂನ್ ತಿಂಗಳಲ್ಲಿ ಹೊಸ ಚಿಗುರು ಬಂದ ಮೇಲೆ ಎಲೆ ಮಾದರಿ ಸಂಗ್ರಹಣೆ ಮಾಡಬೇಕು. ಎಷ್ಟು ಒಂದು ಎಕರೆಗೆ ಎಷ್ಟು ತೆಗಿಬೇಕು ಎಲೆಗಳು ಅಂತಂದರೆ, ನಿಮ್ಮದು 50-100 ಎಲೆಗಳು ತೆಗೆಯಬಹುದು. ನಿಮ್ದು 50-60 ಎಲೆಗಳು ಸಾಕು ಪ್ರಯೋಗಾಲಕ್ಕೆ. ಸೊ ಹಾಗಾಗಿ ಹೆಚ್ಚಿನ ಎಲೆಗಳು ತೆಗೆದ್ರೆ ಏನಾಗುತ್ತೆ, ನಮಗೆ ಪೋಷಕಾಂಶಗಳು ಕರೆಕ್ಟಾಗಿ ಅಂದರೆ ಕಂಡುಹಿಡಿಯೋಕ್ಕೆ ಹೆಲ್ಪ್ ಆಗುತ್ತೆ. ಇದು ನಿಂಬೆ, ನಿಂಬೆಯಲ್ಲಿ 1ನೇ ಜೊತೆ ಎಲೆಗಳು, 3-5 ತಿಂಗಳ ಹಳೆ ಟೊಂಗೆ, ಜೂನ್ ತಿಂಗಳಲ್ಲಿ ಹೊಸ ಚಿಗುರು ಬಂದ ಮೇಲೆ ಎಲೆ ಮಾದರಿ ಸಂಗ್ರಹಣೆ ಮಾಡಬೇಕು. ಒಂದು ತೋಟದಿಂದ 50-60 ಎಲೆಗಳು ತೆಗೆಯಬೇಕು. ಅದೇ ಥರ ಈಗ ದಾಳಿಂಬೆ ಬೆಳೆಯಲ್ಲಿ ಎಲೆ ಮಾದರಿ ಹೇಗೆ ತೆಗಿಬೇಕಂದರೆ, ದಾಳಿಂಬೆಯಲ್ಲಿ 8ನೇ ಜೊತೆ ಎಲೆಗಳು, ಆಗಸ್ಟ್ ತಿಂಗಳಲ್ಲಿ ಹೊಸ ಚಿಗುರು ಬಂದ ಮೇಲೆ ಎಲೆ ಮಾದರಿ ಸಂಗ್ರಹಣೆ ಮಾಡಬೇಕು. ಒಂದು ತೋಟದಿಂದ 50-60 ಎಲೆಗಳು ತೆಗೆಯಬೇಕು ಎಕರೆಗೆ, 1 ಎಕರೆಗೆ ಅಷ್ಟು ತೆಗೆದುಕೊಂಡು ನೀವು ದಾಳಿಂಬೆಯಲ್ಲಿ ಎಲೆ ಮಾದರಿ ಸಂಗ್ರಹಣೆ ಮಾಡಬೇಕು. ಆಮೇಲೆ ದ್ರಾಕ್ಷಿ, ಈ ಥರದ್ದು ದ್ರಾಕ್ಷಿಯಲ್ಲಿ ನೀವು ಕಡ್ಡಿನೇ ಹಿಡಿಯೋದ್ರಿಂದ ಕಡ್ಡಿ ಮಾದರಿನೇ ಅಂತೀವಿ ಅದಕ್ಕೆ, ದ್ರಾಕ್ಷಿಯಲ್ಲಿ ಕಡ್ಡಿ ಮಾದರಿ. ಅದು ಕೂಡ ದ್ರಾಕ್ಷಿಯಲ್ಲಿ ಹೇಗೆ ಮಾಡಬೇಕಂತಂದರೆ, 5ನೇ ಕಡ್ಡಿಯನ್ನು ಮೇ ತಿಂಗಳಲ್ಲಿ ಹೊಸ ಚಿಗುರು ಬಂದ ಮೇಲೆ ಎಲೆ ಮಾದರಿ ಸಂಗ್ರಹಣೆ ಮಾಡಬೇಕು. ಅಂದರೆ ಮೇಲಿಂದ ನೀವು ತುದಿಯಿಂದ ಹಿಡಿದ್ರೆ 5ನೇ ಎಲೆನ ಕಡ್ಡಿ, 5ನೇ ಎಲೆನ ಕಡ್ಡಿನ ನೀವು ಎಲೆ ಕಟ್ ಮಾಡಿ ಕಡ್ಡಿ ಜೊತೆನೆ ನೀವು ಎಲೆನ ಕೀಳ್ಬೇಕಂದ್ರೆ ಕಟ್ ಮಾಡಬೇಕು. ಆಮೇಲೆ ಕಡ್ಡಿ ಬೇಕಾದರೆ ನೀವು ಸಪ್ರೇಟ್ ಮಾಡಿನೂ ಒಂದು ಇವು ಬ್ರೌನ್ ಕವರ್ಸು ಇಲ್ಲಂತಂದರೆ ಪೇಪರ್ ಕವರ್ಸ್ ಏನಂತೀವಿ ಅದರಲ್ಲಿ ಹಾಕಬೇಕು. ಇದು ಒಂದು ತೋಟದಿಂದ ಆಯ್ಕೆ ಮಾಡಬೇಕು. ಎಷ್ಟು ಕಡ್ಡಿಗಳು ಬೇಕಪ್ಪ 1 ಎಕರೆದಲ್ಲಿ ದ್ರಾಕ್ಷಿ ಅಂದರೆ 200 ಕಡ್ಡಿಗಳು ಬೇಕು. 200 ಕಡ್ಡಿಗಳು ಯಾಕೆ ಬೇಕಂತಂದರೆ, ಕಡ್ಡಿ ಸೈಜ್ ಇರೋದು ಕಡಿಮೆ ಇರುತ್ತೆ, ಹಾಗಾಗಿ ಪ್ರಯೋಗಾಲಯಕ್ಕೆ ಬಂದಾದ್ಮೇಲೆ ಎಲ್ಲನೂ ಪುಡಿ ಮಾಡಿ ನಾವು ಪೌಡ್ರ್ ಮಾಡಿದಾಗ ನಮಗೆ ಒಂದು 10 ಗ್ರಾಮು ಬೇಕು ಪ್ರಯೋಗಾಲಯಕ್ಕೆ. ಯಾವುದೇ ಪ್ರಯೋಗಾಲಯ ನೀವು ಕೊಡಬೇಕಿತ್ತಂದರೆ ಅದನ್ನು ನೀವು 200 ಕಡ್ಡಿ ಕೊಟ್ಟಾಗ ನಾವು ಅದನ್ನು ಪೌಡ್ರ್ ಮಾಡಿ ಅಂದರೆ ಪ್ರೊಸೆಸ್ ಮಾಡಿ ಪೌಡ್ರ್ ಮಾಡಿದಾಗ ಒಂದು 10 ಗ್ರಾಮ್ ಬರುತ್ತೆ ನಮಗೆ. ಆ 10 ಗ್ರಾಮಲ್ಲಿ ನಿಮಗೆ 13 ಪೋಷಕಾಂಶಗಳು ಕಂಡುಹಿಡಿತಾರೆ ಪ್ರಯೋಗಾಲಯದಲ್ಲಿ. ಸೊ ದ್ರಾಕ್ಷಿಯಲ್ಲಿ 5ನೇ ಕಡ್ಡಿಯನ್ನು ಮೇ ತಿಂಗಳಲ್ಲಿ ಹೊಸ ಚಿಗುರು ಬಂದ ಮೇಲೆ ಕಡ್ಡಿ ಮಾದರಿ ಸಂಗ್ರಹಣೆ ಮಾಡಬೇಕು. ಒಂದು ತೋಟದಿಂದ 200 ಕಡ್ಡಿಗಳು ತೆಗೆಯಬೇಕಂತ ಹೇಳ್ತೀವಿ ದ್ರಾಕ್ಷಿಯಲ್ಲಿ. ಇದೇ ಥರ ಪಪಾಯದಲ್ಲಿನೂ ಬೇರೆ ಥರ ಇರುತ್ತೆ. ಈಗ ಬಾಳೆ ನೋಡೋಣ. ಬಾಳೆಯಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ 10-15 ಮರಗಳನ್ನು ಆಯ್ಕೆ ಮಾಡಬೇಕು. ಅಂದರೆ ಒಂದು ತೋಟದಲ್ಲಿ ನೀವು 10-15 ಮರಗಳು ಆಯ್ಕೆ ಮಾಡಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ. ಇದು ಕೂಡ ಹೇಗಿರುತ್ತಂತಂದರೆ ನಿಮ್ಮದು ಎಲೆದು 40-50 ಎಲೆಗಳು ಪ್ರತಿ ಎಕರೆಗೆ ಬೇಕು. ಇದರದ್ದು ಎಲ್ಲಿ ಅಂದರೆ ಯಾವುದು ಎಲೆ ತೊಗೊಳ್ಬೇಕು, ಒಂದನೇ ತೊಗೋಬೇಕಾ ಎರಡನೇ ತೊಗೋಬೇಕು ಅಂದಾಗ ಮೂರನೇ ತೆರೆದ ಎಲೆಯನ್ನು ನಾವು ಇಲ್ಲಿ ತೊಗೊಳ್ತೀವಿ. ಮೂರನೇ ಎಲೆಯನ್ನು ನಾವು ಇದರಲ್ಲಿ ತೊಗೊಂಡ್ಬಿಟ್ಟು ಅದು ಕೂಡ ಮಿಡ್ ರಿಬ್ ಏನಂತೀವೋ ಮಧ್ಯ ಸ್ವಲ್ಪ ಕಟ್ ಮಾಡಿ ತೊಗೊಳ್ತೀವಿ. ಮಣ್ಣು ವಿಶ್ಲೇಷಣೆಗಿಂತನೂ ಎಲೆ ಅಂದರೆ ಎಲೆ ಮಾದರಿ ತೆಗೆದುಕೊಳ್ಳೋ ಸ್ವಲ್ಪ ಕಷ್ಟ ವೈಜ್ಞಾನಿಕವಾಗಿ ನೋಡ್ಕೊತ ಇದ್ರೆ. ಸೊ ಈ ಥರ ನಾವು ಬಾಳೆ ಎಲೆಯಲ್ಲಿ ಬೇರೆ ಪ್ರಕಾರ ಇರುತ್ತೆ, ದ್ರಾಕ್ಷಿಯಲ್ಲಿ ಬೇರೆ ಇರುತ್ತೆ, ನಿಂಬೆಯಲ್ಲಿ ಬೇರೆ ಇರುತ್ತೆ. ಈ ಥರ ನಾವು ಎಲೆ ಮಾದರಿ ಒಂದೊಂದು ಬೆಳೆಯಲ್ಲಿನೂ ಬೇರೆ ಬೇರೆ ಥರ ತೆಗೆಯಬೇಕು. ಇನ್ನು ಚೀಕುವಲ್ಲಿ ಹೇಗೆ ತೆಗಿಬೇಕು ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಪೋಟ ಏನಂತೀವೋ ಬೆಳೆ ಸೆಪ್ಟೆಂಬರ್ ತಿಂಗಳಲ್ಲಿ 20-25 ಮರಗಳನ್ನು ಆಯ್ಕೆ ಮಾಡ್ಕೊಂಡು ಅದರಲ್ಲಿನೂ ಕೂಡ ನೀವು 40-50 ಎಲೆಗಳು ಪ್ರತಿ ಎಕರೆಗೆ ನೀವು ಮಾಡಬೇಕು. ಚೀಕುವಲ್ಲಿ ಯಾವುದು ಎಲೆ ನಾನು ತೊಗೊಳ್ಬೇಕಪ್ಪ ತೋಟದಲ್ಲಿ ಹೋದಾಗ ಅಂದರೆ 10ನೇ ಎಲೆ ಆಯ್ಕೆ ಮಾಡಬೇಕಂದ್ರೆ ನಿಮ್ಮದು ಕೊನೆ ತುದಿಯಿಂದ ನಿಮ್ಮದೇನು ಟೊಂಗೆ ಬಂದಿರುತ್ತೋ ತುದಿಯಿಂದ ನೀವು ಕೌಂಟ್ ಮಾಡಿದ್ರೆ ಅಂದರೆ ಆಯ್ಕೆ ಮಾಡಿದ್ರೆ ಕೌಂಟ್ ಮಾಡಿದ್ರೆ 10ನೇ ಎಲೆ ಆಯ್ಕೆ ಮಾಡಿಬಿಟ್ಟು ನೀವು 40-50 ಎಲೆಗಳನ್ನು ಸಂಗ್ರಹಣ ಮಾಡಬೇಕು ಪ್ರತಿ ಎಕರೆಗೆ. ನಾನು ಹೇಳ್ತಾ ಇರೋದು ಪ್ರತಿ ಎಕರೆಗೆ ನೀವು ಚೀಕುವಲ್ಲಿ ಈ ಥರ ಎಲೆ ಮಾಡ್ಕೋಬೇಕು. ಇನ್ನು ಬಂದುಬಿಟ್ಟು ಪಪಾಯದಲ್ಲಿನೂ ಕೂಡ ಕಡ್ಡಿ ಹೇಳ್ತೀವಿ. ಪಪಾಯ ಮತ್ತು ದ್ರಾಕ್ಷಿಯಲ್ಲಿ ಕಡ್ಡಿನೇ ಅಂತ ಹೇಳ್ತೀವಿ. ನಾಟಿ ಮಾಡಿದ 6 ತಿಂಗಳ ನಂತರ ತುದಿಯಿಂದ 8ನೇ ತೊಟ್ಟು ಅಂತಂದರೆ ಅಲ್ಲಿ ಕೂಡ ಕಡ್ಡಿನೂ ಅನ್ಬೋದು. ನೀವು ಜುಲೈ ಆಗಸ್ಟ್ ತಿಂಗಳಲ್ಲಿ 20-25 ಮರಗಳನ್ನು ಆಯ್ಕೆ ಮಾಡಿ ಪ್ರತಿ ಎಕರೆಗೆ 40-50 ಕಡ್ಡಿಗಳನ್ನು ನೀವು ಸಂಗ್ರಹಣ ಮಾಡಬೇಕು. ಇದು 8ನೇ ಕಡ್ಡಿಯನ್ನು ನೀವು ಆಯ್ಕೆ ಮಾಡಬೇಕು. ಈ ಥರ ಬೇರೆ ಬೇರೆ ತೋಟಗಾರಿಕೆಯಲ್ಲಿ ಬೇರೆ ಬೇರೆ ಥರ ಇದೆ. ಇನ್ನು ಬಂದುಬಿಟ್ಟು ಮಾವು, ನಿಮ್ಮದು ಮಾವಲ್ಲಿ 5-6 ತಿಂಗಳ ಹಳೆಯ ಮರಗಳನ್ನು ಆಯ್ಕೆ ಮಾಡಬೇಕಂದ್ರೆ 1-2 ವರ್ಷ ಆದಮೇಲೆ ಯಾವಾಗ ಇಳುವರಿ ಕೊಡುತ್ತೋ ಆವಾಗ. ಅಲ್ಲೂ ಕೂಡ ಮಾವಿನಲ್ಲಿ ಏನಂದರೆ ಜುಲೈ ಆಗಸ್ಟ್ ತಿಂಗಳಲ್ಲಿ 10-15 ಮರಗಳನ್ನು ಆಯ್ಕೆ ಮಾಡಬೇಕು ಪ್ರತಿ ಎಕರೆದಲ್ಲಿ. ಆಯ್ಕೆ ಮಾಡಿಬಿಟ್ಟು ನೀವು 40-50 ಎಲೆ ಮಾದರಿಗಳನ್ನು ಸಂಗ್ರಹಣೆ ಮಾಡಬೇಕು. ಇದು ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾಡಬೇಕು. ತೊಟ್ಟುಗಳ ಜೊತೆಗೆ ಅಂದರೆ ಕಡ್ಡಿ ಜೊತೆಗೆ ಕಿರಿಯ ಎಲೆ 10ನೇ ಎಲೆ, ಹೆಂಗೆ ನೀವು ಸಪೋಟ ಎಲ್ಲ ಚೀಕುದಲ್ಲಿ ಮಾಡ್ತಿರಲ್ಲ 10ನೇ ಎಲೆ ಅದೇ ಥರ ಇದರಲ್ಲಿ ಮಾವು ಅಲ್ಲಿ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ಪ್ರತಿ ಎಕರೆಗೆ 50-60 ಮರಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ನೀವು ಎಲೆಗಳು ಯಾವುದು ಚಿಕ್ಕುವಲ್ಲಿ ಈಗ 10ನೇ ಎಲೆ ಹೇಳಿರ್ತೀವಿ, ನಿಂಬೆಯಲ್ಲಿ 1ನೇ ಎಲೆ ಹೇಳಿರ್ತೀವಿ, ಎಲೆ ಜೊತೆ ಅಂತ ಹೇಳಿರ್ತೀವಿ, ಆ ಥರದ್ದು ನೀವು ಒಂದು ಬ್ರೌನ್ ಪೇಪರಲ್ಲಿ ಅಂತಂದರೆ ಪೇಪರ್ ಕವರ್ ಇರುತ್ತೋ ಆ ಕವರಲ್ಲಿ ಒಂದು 50-60 ಎಲೆಗಳು ಹಾಗಾಕಬೇಕು. ಮತ್ತು ದ್ರಾಕ್ಷಿಯಲ್ಲಿ 200-250 ಕಡ್ಡಿಗಳು ಹಾಕೊಂಡು ಪ್ರಯೋಗಾಲಯಕ್ಕೆ ತಂದು ಕೊಟ್ಟಾಗ ಯಾವ ಪೋಷಕಾಂಶಗಳ ಕೊರತೆ ಇದೆಯೋ ಅದನ್ನು ಅಂದರೆ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ ನಿಮಗೆ ನಿಖರವಾಗಿ ನೀವು ಶಿಫಾರಸು ಮಾಡ್ಬೋದು. ಈ ಥರ ಎಲೆ ಮಾದರಿ ನಿರ್ವಹಣೆ ಮತ್ತು ವಿಶ್ಲೇಷಣೆ ಮಾಡೋದು ಹೇಗಂದರೆ ಫಸ್ಟು ನಿಮ್ಮದು ಮಾದರಿ ತೆಗೆದುಕೊಟ್ಟು ಪ್ರಯೋಗಾಲಯಕ್ಕೆ ಬಂದಾದ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಶುದ್ಧ ನೀರಿನಿಂದ ತೊಳೆದು ಅದನ್ನು ಪ್ರಯೋಗಾಲಯದಲ್ಲಿ ತೊಳೆದು ಒಣಗಿಸಿ ಮತ್ತು ಹಾಟ್ ಏರ್ ಓವನ್ ಅಂತೀವಿ ಒಂದು ಮಿಷನ್ ಇರುತ್ತೆ, ಆ ಮಿಷನಲ್ಲಿ ಅದನ್ನು ಎಲೆ ಇಟ್ಟು ಒಣಗಿಸಾದ್ಮೇಲೆ ಅದನ್ನು ಪೌಡ್ರ್ ಮಾಡಿ ಎಲ್ಲ ಪೋಷಕಾಂಶಗಳು ನಾವು ಕಂಡುಹಿಡಿತೀವಿ. ಪ್ರಯೋಗಾಲಯ ಎಲ್ಲಿದೆ ಅಂತಂತಂದರೆ ಎಲೆ ಮತ್ತು ಮಾದರಿ ವಿಶ್ಲೇಷಣೆ ಪ್ರಯೋಗಾಲಯ ಎಲ್ಲಿದೆ ಅಂತಂದರೆ ಒಣಬೇಸಾಯ ಯೋಜನೆ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಹಿತ್ನಳ್ಳಿ ಫಾರ್ಮ್ ಏನಂತ ಹೇಳ್ತೀವೋ ಅಲ್ಲಿ ನಾವೇ ಪರೀಕ್ಷೆ ಮಾಡ್ತೀವಿ. ತೋಟಗಾರಿಕೆ ಬೆಳೆ ಅಂತೆಲ್ಲ ನೀವು ಶೇಂಗಾದು ಎಲೆಗಳು ತಂದುಕೊಡ್ಬೋದು, ನೀವು ತೊಗರಿದೂ ಕೊಡ್ಬೋದು, ಯಾವುದೇ ಕೃಷಿದಾದ್ರೂ ನಿಮ್ಮದು ತೋಟಗಾರಿಕೆ ಬೆಳೆಯನ್ನು ನಮಗೆ ನಮ್ಮ ಪ್ರಯೋಗಾಲಯಕ್ಕೆ ತಂದುಕೊಟ್ರೆ ನಾವು ಪರೀಕ್ಷೆ ಮಾಡಿಕೊಡ್ತೀವಿ. ಈಗ ಎಲೆ ಮಾದರಿ ವಿಶ್ಲೇಷಣೆ ಮಾಡೋದ್ರಿಂದ ಅಂದರೆ ಮಾದರಿ ತೆಗೆಯೋದ್ರಿಂದ ಏನು ಲಾಭಗಳಪ್ಪ ನಮಗೆ ಅಂತಂದರೆ, ಒಂದು ಅವಶ್ಯ ಪ್ರಮಾಣದ ಗೊಬ್ಬರಗಳ ಮೂಲಕ ಪೂರೈಕೆ ಮಾಡ್ಬೋದು ನಾವು. ಅಂದರೆ ಎಷ್ಟು ಪ್ರಮಾಣ ಗೊಬ್ಬರ ಬೇಕೋ ಅಷ್ಟೇ ಕೊಡ್ಬೋದು. ಅಂದರೆ ಹಸು ಎಷ್ಟಾಗಿರುತ್ತೆ ಆ ಬೆಳೆಗೆ ಅಷ್ಟೇ ನಾವು ಅದಕ್ಕೆ ಕೊಡ್ಬೋದು, ಜಾಸ್ತಿನೂ ಕೊಡೋಂಗಿಲ್ಲ ಕಡಿಮೆನೂ ಕೊಡೋಂಗಿಲ್ಲ. ಹೆಚ್ಚುವರಿ ಇಳುವರಿ ಪಡೆಯಲು ಎಲೆ ಮಾದರಿ ವಿಶ್ಲೇಷಣೆ ಬೇಕೇ ಬೇಕು. ಅದು ಮಾಡೋದ್ರಿಂದ ನಿಮ್ಮದು ಹೆಚ್ಚಿನ ರೈತ ಬಾಂಧವರು ಹೆಚ್ಚಿನ ಇಳುವರಿ ಪಡೆಯಬಹುದು. ಉತ್ತಮ ಬೆಳವಣಿಗೆಗೆ ಅವಶ್ಯವಿರುವ ಪೋಷಕಾಂಶಗಳ ಪೂರೈಕೆ ಸಾಮರ್ಥ್ಯವನ್ನು ಅಳೆಯಬಹುದು. ಅಂದರೆ ಈಗ ಉತ್ತಮ ಬೆಳವರೆ ಈಗಾಗಲೇ ಹೇಳಿದೆ, ನಿಮ್ಮದು ದಾಳಿಂಬೆಯಲ್ಲಿ ಹಣ್ಣುಗಳು ಸೀಳ್ತವೆ, ಅದು ಸೀಳಲಾರ್ದಂಗೆ ನೀವು ಇದು ಮಾಡಿದ್ರೆ 20-30% ನಿಮ್ಮದು ಇಳುವರಿದಿಂದನೂ ಲಾಸ್ ಆಗ್ಬೋದು. ಹಾಗಾಗಿ ಹಣ್ಣು ಸೀಳೋದನ್ನು ನೀವು ಕಡಿಮೆ ಮಾಡೋಕ್ಕೆ ಬೋರಾನ್ ಅಪ್ಲೈ ಮಾಡಿ ನೀವು ಇಳುವರಿ ಜಾಸ್ತಿ ಪಡಿಬೋದು. ಈ ಥರದೆಲ್ಲ ನೀವು ಎಲೆ ಮಾದರಿ ವಿಶ್ಲೇಷಣೆ ಮಾಡೋದ್ರಿಂದ ರೈತ ಬಾಂಧವರಿಗೆ ತುಂಬ ಲಾಭಗಳಿದೆ. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ನನ್ನ ಕಳಕಳಿ ವಿನಂತಿನೇ ಅಂದ್ಕೊಳ್ಳಿ, ಒಣಬೇಸಾಯ ಯೋಜನೆ ಪ್ರಾದೇಶಿಕ ಕೃಷಿ ಸಂಶೋಧನೆ ಹಿತ್ನಳ್ಳಿಯಲ್ಲಿ ಒಂದು ಪ್ರಯೋಗಾಲಯ ಇದೆ. ಆ ಪ್ರಯೋಗಾಲಯದಲ್ಲಿ ಮಣ್ಣು ಮತ್ತು ನೀರು ಎಲೆ ವಿಶ್ಲೇಷಣೆ ಕೂಡ ಮಾಡ್ತೀವಿ. ಅದರ ಜೊತೆಗೆ ನಿಮ್ಮ ಯಾವುದಾದ್ರೂ ಕಾಳಿಂದನು ಕೂಡ, ಈಗ ನಿಮ್ಮದು ತೊಗರಿ ಕಾಳು ಇರ್ಬೋದು, ಶೇಂಗದ ಕಾಳು ಇರ್ಬೋದು, ಬೀಜದಲ್ಲಿನೂ ಕೂಡ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಈ ಪ್ರಯೋಗಾಲಯದಲ್ಲಿ. ಈ ಪ್ರಯೋಗಾಲಯದ ಎಲ್ಲ ಸದುಪಯೋಗಗಳು ಪಡ್ಕೊಳ್ಳಂತೆ ಎಲ್ಲ ರೈತ ಬಾಂಧವರಿಗೆ ವಿನಂತಿ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ವಿನಂತಿ, ಈ ಪ್ರಯೋಗಾಲಯದ ಉಪಯೋಗ ಪಡ್ಕೊಂಡು ನಿಮ್ಮ ಹೆಚ್ಚಿನ ಇಳುವರಿ ಪಡ್ಕೊಳ್ಳಂತ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಬೇಕಾದರೂ ತಗೊಳ್ಬೋದು ನೀವು. ಡಾಕ್ಟರ್ ಸವಿತಾ ಬಿ, ಮೊಬೈಲ್ ನಂಬರು 700-544-206 700-544-2056 ಇದು ನನ್ನ ನಂಬರು. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಫೋನ್ ಮಾಡಿ ಕೂಡ ಯಾವ ಬೆಳೆಯಲ್ಲಿ ಯಾವ ಥರ ಎಲೆ ಮಾದರಿ ತೆಗೆದುಕೊಂಡು ಅಂತ ಕೇಳ್ಕೊಂಡ್ಬೇಕಾದ್ರೂ ನೀವು ಬಂದು ಪ್ರಯೋಗಾಲಯಕ್ಕೆ ಮಾಡಿಸ್ಕೋಬೋದು. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಎಲೆ ಮಾದರಿಯ ವಿಶ್ಲೇಷಣೆಯ ಮಹತ್ವ ಈ ಕುರಿತು ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸವಿತಾ ಬಿ ಅವರಿಂದ ಮಾಹಿತಿಯನ್ನ ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ದಿನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ದಿನ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಗಣಿಯ ಕದವ ಎಳೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ಎಳೆಯಲು ಕೂಡಿ ಕೂಗೋಣ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಇಂಧನ ಆಕಾಶವಾಣಿ ಎಲ್ಲ ಕೇಳುವವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಆನಂದ್ ಕೆ, ವಿಜಯಪುರ ಜಿಲ್ಲಾಧಿಕಾರಿ. ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ತಾಪಮಾನ ಇರುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ, ವಿಶೇಷವಾಗಿ ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಬಿಸಿಲಿನಿಂದ ಉಂಟಾಗುವ ಬಳಕೆಗೆ ನಿರ್ಜಲೀಕರಣ ಮತ್ತು ಹೀಟ್ ಸ್ಟ್ರೋಕ್ ತಡೆಗಟ್ಟಲು ಮತ್ತು ತಗ್ಗಿಸಲು ಸಾರ್ವಜನಿಕರು ಗಮನಹರಿಸಬೇಕು. ಗರಿಷ್ಠ ತಾಪಮಾನದ ಅವಧಿಯಲ್ಲಿ, ಅದರಲ್ಲೂ ಮಧ್ಯಾಹ್ನ 12-3 ಬಿಸಿಲಿನಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಬಿಸಿಲಿನಲ್ಲಿ ಹೊರಗೆ ಹೋಗುವ ಅನಿವಾರ್ಯತೆ ಇದ್ದರೆ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಬೇಕು. ಹೊರಗಿನ ಉಷ್ಣತೆ ಅಧಿಕವಾಗಿರುವಾಗ ಶಾಮಿಯಾನ ಮತ್ತು ಬೇರೆ ಆಟದ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಬಾರದು. ಪೂರ್ವಾಹ್ನ 11-4 ಅವಧಿಯಲ್ಲಿ ಹೊರಾಂಗಣ ಸಭೆಗಳು, ಚಟುವಟಿಕೆಗಳು ನಡೆಯುವ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಬಿಸಿಲಿನಿಂದ ರಕ್ಷಣೆ ನೀಡಲು ಅಗತ್ಯ ಶಾಮಿಯಾನ, ಪೆಂಡಾಲ್ ವ್ಯವಸ್ಥೆ ಮಾಡಬೇಕು. ಉತ್ತಮ ಗಾಳಿ ವ್ಯವಸ್ಥೆ ಖಚಿತಪಡಿಸಿಕೊಳ್ಳಬೇಕು. ಪ್ರಯಾಣದೊಟ್ಟಿಗೆ ಸಾಕಷ್ಟು ನೀರು ಇರಬೇಕು. ದೇಹವನ್ನು ಡಿಹೈಡ್ರೇಟ್ ಮಾಡದ ಹಾಗೆ ನೋಡ್ಕೋಬೇಕು. ಆಲ್ಕಹಾಲ್, ಚಹಾ, ಕಾಫಿ ಮತ್ತು ಇತರ ಹಾಟ್ ಡ್ರಿಂಕ್ಸ್ ಬೇಡ. ಸಾಧ್ಯವಾದಷ್ಟು ಬಿಸಿ ಆಹಾರವನ್ನು ಸೇವಿಸಬೇಕು. ಹೆಚ್ಚಿನ ನೀರಾಂಶ ಹೊಂದಿರುವಂಥ ಕಲ್ಲಂಗಡಿ, ಕರ್ಬೂಜ, ಕಿತ್ತಾಲೆ, ದ್ರಾಕ್ಷೆ, ಅನಾನಸ್, ಸೌತೆಕಾಯಿ, ತರಕಾರಿ ಸೊಪ್ಪು, ಎಳನೀರು ಹೆಚ್ಚಾಗಿ ಸೇವಿಸಬೇಕು. ಇಡೀ ಮನೆ ತಂಪಾಗಿರಿಸಲು ಪರದೆ, ಶಟರ್ಗಳು ಅಥವಾ ಸನ್ಶೆಡ್ಗಳನ್ನು ಬಳಸಬೇಕು. ಅತಿ ಹೆಚ್ಚು ತಾಪಮಾನದಿಂದ ಸಾಮಾನ್ಯವಾಗಿ ಡಿಹೈಡ್ರೇಷನ್, ಶಾಖ ಶೀಲತೆ ಮತ್ತು ಸನ್ಸ್ಟ್ರೋಕ್ ದುಷ್ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆ ಇರ್ತದೆ. ತಾಪಮಾನದಿಂದ ಉಂಟಾಗುವಂಥ ದುಷ್ಪರಿಣಾಮ ರೋಗ ಲಕ್ಷಣಗಳು ಏನಾದರೂ ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ಡಾಕ್ಟರ್ಗಳ ಕಡೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ವೈಜ್ಞಾನಿಕವಾಗಿ ಅವರಿಗೆ ಸಿಗುವಂಥ ಚಿಕಿತ್ಸೆಯನ್ನು ತಪ್ಪಿಸಬಾರದು. ತಕ್ಷಣ ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕು, ಡಿಹೈಡ್ರೇಷನ್ ಸರಿಪಡಿಸಬೇಕು. ಜೊತೆಗೆ ಶುಗರ್, ಬಿ ಪಿ ಇರುವಂತಹ ಮತ್ತು ಇತರ ಕಾಯಿಲೆ ಇರುವಂಥವರು ಅವ್ರದ್ದು ಏನು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಮೆಡಿಕೇಷನ್ಸನ್ನು ಕಡ್ಡಾಯವಾಗಿ ತಗೋಬೇಕಾಗ್ತದೆ. ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಕಾಣಿಸದಂತಾರು ಹಣವ ಗಳಿಸಬೇಕೆಂತಾರು ನರ ಜನರಿಗೆ ಅಜಾರಿ ಮನ ಮುನಿಗಳಿಗೆಲ್ಲ ಅನುದಿನ ಅಜಾರಿ ಮನ ಮುನಿಗಳಿಗೆ ಹೌದೌದೌದೆಂಬಂತಾರು ಹಣವ ಗಳಿಸಬೇಕು ಹಣವ ಂತಾದು ತನ್ನ ಬಿಟ್ಟುವರೆಗೆ ಹೋಗದಂತಾದು ಪಟ್ಟರೆ ತೀರದಂತಾದು ತನ್ನ ಬಿಟ್ಟುವರೆಗೆ ಹೋಗದಂತಾದು ಕಟ್ಟಿದ ಗಂಟನ್ನು ಬೈಲೊಳಗಿಟ್ಟರೆ ಕಟ್ಟಿದ ಗಂಟನ್ನು ಬೈಲೊಳಗಿಟ್ಟರೆ ಯಾರ್ಯಾರು ಮುಟ್ಟಲಿ ಬಾರದಂತಾರು ಯಾರ್ಯಾರು ಮುಟ್ಟಲಿ ಬಾರದಂತಾರು ಹಣವ ಗಳಿಸಬೇಕೆಂತಾರು ಈ ಜನರಿಗೆ ಕಾಣಿಸದಂತಾರು ಹಣವ ಗಳಿಸಬೇಕೆಂತಾರು ನರ ಜನರಿಗೆ ತಿಳಿಯದಂತಾರು ಹಣವ ಗಳಿಸಬೇಕೆಂತಾರು ನರ ಜನರಿಗೆ ಅರವಿಗೆ ಬಾರದಂತಾದು ನಿಜ ಅರವಿನೊಳಗ ಇರುವಂತಾದು ಮರವಿಗೆ ಬಾರ ಅದು ನಿಜ ಅರವಿನೊಳಗ ಇರುವಂತಾದು ಮರವ ಕಳೆದ ಶ್ರೀ ಗುರು ಮಾಂತೇಶನ ಮರವ ಕಳೆದ ಶ್ರೀ ಗುರು ಮಾಂತೇಶನ ಕರುಣದಿಂದ ಕಾಯುವಂತಾದು ಕನವ ಕಳಿಸಬೇಕಂತಾದು ಕರ್ಮಕ್ಕೆ ಬಾರದಂತಾದು ನಿಜ ಧರ್ಮಕ್ಕೆ ತೋರುವಂತಾದು ಕರ್ಮಕ್ಕೆ ಬಾರದಂತಾದು ನಿಜ ಧರ್ಮಕ್ಕೆ ತೋರುವಂತಾದು ಮರವ ಕಳೆದ ಶ್ರೀ ಗುರು ಮಾಂತೇಶನ ಕರುಣದಿಂದ ಕಾಯುವಂತಾದು ಮರವ ಕಳಿಸಬೇಕಂತಾದು ಎಂದಿಗೂ ಬೆನ್ನ ಬಿಡದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆ ಎಂದಿಗೂ ಬೆನ್ನ ಬಿಡದು ಆತನ ಸ್ಮರಣೆಯ ಮಾಡಿದರೆ ಆ ಚಿಂತೆ ಆತನ ಸ್ಮರಣೆಯ ಮಾಡಿದರೆ ಯಾ ಚಿಂತೆ ಬಂದು ಏನ ಮಾಡುವುದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆ ಎಂದೇಗೂ ಬೆನ್ನ ಬಿಡದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆ ಎಂದೇಗೂ ಬೆನ್ನ ಬಿಡದು ಆತನ ಸ್ಮರಣೆಯ ಮಾಡಿದರೆ ಆ ಚಿಂತೆ ಆತನ ಸ್ಮರಣೆಯ ಮಾಡಿದ ಯಾ ಚಿಂತೆ ಬಂದೇನ ಮಾಡುವುದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಂದಿರು ಬೆನ್ನ ಬಿಡದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಂದಿರು ಬೆನ್ನ ಬಿಡದು ಮೂಲ ಜನ್ಮ ಇದರ ಬಾಲೆಯ ಸುಡಲಿ ನಾಲಿಗೆ ಎಂಬ ಆಸೆ ಬಿಡುವಲ್ಲದು ಮೂಲ ಜನ್ಮ ಇದರ ಬಾಲೆಯ ಸುಡಲಿ ನಾಲಿಗೆ ಎಂಬ ಆಸೆ ಬಿಡುವಲ್ಲದು ಮಾಳಿಗೆ ಮನೆ ಬಾಳ ಬದುಕು ಎಲ್ಲವ ಹಾಳಾಗಿ ಹೋಗುವಾಗ ಎಲ್ಲಿ ಇರುವುದು ನಿಶ್ಚಿಂತ ನೀನು ಆಗುವ ತನಕ ಸುಳ್ಳಿನ ಸಂಸಾರ ಮಳ್ಳಿನ ತೊಡಕಿ ನೆಲ್ಲಿ ನೆಲ್ಲಿಯಕ್ಕ ಸಾಯುವುದು ಒಳ್ಳೆ ಗುರುವಿನ ಗತಿ ಆಗುವನು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆ ಎಂದೇ ಗುದನ್ನ ಬಿಡದು ನಿಶ್ಚಿಂತ ನೀನು ಆಗುವ